ಸಿರಿಧಾನ್ಯಗಳು ಇವು ಸಿರಿಧಾನ್ಯಗಳು ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ ಕಿರಿಧಾನ್ಯಗಳು ಇವು ಸಿರಿಧಾನ್ಯಗಳು ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ ವಿಶ್ವಸಂಸ್ಥೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ ಹೊನ್ನು. ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳಲ್ಲಿರುವ ಪೌಷ್ಟಿಕಾಂಶಗಳ ಕುರಿತು ವಿಜಯಪುರ ಕೃಷಿ ಮಹಾವಿದ್ಯಾಲಯದ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಕಾಶಿಬಾಯಿ ಕ್ಯಾಡಗಿ ಅವರೊಂದಿಗೆ ಮಾತುಕತೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಈಗಾಗಲೇ ತಮಗೆ ಗೊತ್ತಿರುವಂಗೆ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಾವು ಇತ್ತೀಚಿನ ದಿವಸಗಳಲ್ಲಿ ಏನು ಸಿರಿಧಾನ್ಯಗಳ ಬಗ್ಗೆ ಬಹಳಷ್ಟು ಮಹತ್ವವನ್ನು ನೀಡುವುದನ್ನು ನೋಡ್ತಾ ಇದ್ದೀವಲ್ಲ, ಇಡೀ ಭಾರತದೊಳಗೆ ಅಥವಾ ನಮ್ಮ ಇಡೀ ವಿಶ್ವದೊಳಗಂದರೂ ಕೂಡ ತಪ್ಪಿಲ್ಲ, ಈ ಸಿರಿಧಾನ್ಯಗಳ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇರುವಂತಹ ಒಂದು ಸಂದರ್ಭದ ಸಿರಿಧಾನ್ಯಗಳು ಅಂತಂದ್ರೆ ನಮ್ಮಲ್ಲೇ ಬೆಳೆದಂತಹ ನಮ್ಮದೇ ಆದಂತಹ ಆಹಾರ ಧಾನ್ಯಗಳು, ಅವುಗಳ ಮಹತ್ವ ನಾವು ತಿಳ್ಕೊಳ್ಳೇಬೇಕಾದಂತಹ ಒಂದು ಸನ್ನಿವೇಶ ಇವತ್ತಿನ ದಿವಸದ. ಅದರ ಜೊತೆಗೆ ಅವುಗಳ ಒಂದು ಆರೋಗ್ಯದ ಮಹತ್ವ ಮತ್ತು ಅವುಗಳಿಂದ ಮಾಡುವಂತಹ ಸಾಕಷ್ಟು ತಿಂಡಿ ತಿನಿಸುಗಳನ್ನ, ಸಾಕಷ್ಟು ಆಹಾರ ಪದಾರ್ಥಗಳನ್ನ ನಮ್ಮ ಹಿರಿಯರು ಮೊದಲಿನಿಂದಲೂ ಮಾಡ್ಕೋತಾನೆ ಬಂದಿದ್ರು. ಆದ್ರೆ ನಾವು ಎಲ್ಲೋ ಒಂದು ಕಡೆ ದಾರಿ ತಪ್ಪಿ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ಆಧುನಿಕ ಪದ್ಧತಿಯಲ್ಲಿ ಅವುಗಳನ್ನು ಸೇವಿಸುವಂತಹ ಒಂದು ಪರಿಪಾಠವನ್ನು ಬೆಳೆಸಿಕೊಂಡಿದ್ದು, ಅದರ ಮೂಲಕವಾಗಿ ಇವತ್ತಿನ ಸನ್ನಿವೇಶದೊಳಗೆ ಅನೇಕ ಆಧುನಿಕ ರೋಗಗಳಿಗೆ ಆಹ್ವಾನ ನೀಡುವಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಉದ್ಭವ ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮತ್ತೆ ನಾವು ಹಿಂದೆ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ. ಸಿರಿಧಾನ್ಯಗಳ ಬಗ್ಗೆ, ಅವು ಯಾವ್ಯಾವ ಸಿರಿಧಾನ್ಯಗಳು, ಅವುಗಳ ಆಹಾರ ಮಹತ್ವ ಏನದ, ಮತ್ತು ಅವುಗಳಿಂದ ನಾವು ಏನೇನು ತಯಾರು ಮಾಡಬಹುದು, ಮತ್ತು ಯಾವ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಸೇವನೆ ಮಾಡುವಂಥ ಒಂದು ಸಂದರ್ಭದೊಳಗೆ, ಆಮೇಲೆ ನಮ್ಮ ರೈತರು ಕೂಡ ಯಾವ ರೀತಿ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡೋಣ. ಈ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವುದಕ್ಕೆ ನಮ್ಮ ಜೊತೆಗೆ ವಿಜಯಪುರ ಕೃಷಿ ಮಹಾವಿದ್ಯಾಲಯದೊಳಗೆ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಕಾಶಿಬಾಯಿ ಕ್ಯಾಡಗಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಕಾಶಿಬಾಯಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ಈ ಸಿರಿಧಾನ್ಯಗಳ ಮಹತ್ವ, ಸಿರಿಧಾನ್ಯಗಳು ಯಾವ ರೀತಿ ನಾವು ನಮ್ಮ ಬದುಕಿನೊಳಗೆ ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಕಾಶಿಬಾಯಿ ಖ್ಯಾಡಿಗೆ ಅವರಿಂದ ಕೇಳೋಣ. ಎಲ್ಲ ಶ್ರೋತೃಗಳಿಗೆ ನನ್ನ ನಮಸ್ಕಾರ. ಈಗ ನಾವು ಮುಖ್ಯವಾಗಿ ಸಿರಿಧಾನ್ಯಗಳು ಅಂದರೆ ಮೊದಲೇನಂತಿದ್ದು, ಇವೇನು ಹೊಸ ಆಹಾರ ಅಲ್ಲ, ಇದು ನಮ್ಮ ಹಿರಿಯರು ಇದನ್ನು ಉಪಯೋಗಿಸ್ಕೊತಾನೆ ಬಂದಿದ್ದಾರೆ. ಮೊದಲು ಏನಂತಂದರೆ ಇದಕ್ಕೆ ನಾವು ತೃಣಧಾನ್ಯ ಅಂತ ಹೇಳ್ತಿದ್ವಿ. ಕಾರಣ ಅಂತಂದರೆ ಒಂದು ಏನು ಮರುಭೂಮಿಯಲ್ಲಿ ಅಥವಾ ಒಣಭೂಮಿ ಜಮೀನಿನಲ್ಲಿ ಅಂದರೆ ಎಂಥ ಫಲವತ್ತೆ ಇರಲಾರ್ದ ಒಂದು ಮಣ್ಣಿನಲ್ಲಿ ಕೂಡ ಅದು ಬೆಳಿಬಹುದು. ಒಂದು ಒರಟು ಧಾನ್ಯ ಅಂದ್ಕೊಂಡ್ಬಿಟ್ಟು ತೃಣಧಾನ್ಯ ಅಂತಿದ್ರು. ನಂತರ ಅದನ್ನು ನಾವು ಕಿರುಧಾನ್ಯ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಾರಣ ಅಂತಂದರೆ ಅದು ಗಾತ್ರ ಅಂದರೆ ನೋಡಲಿಕ್ಕೆ ಸಣ್ಣದಿರೋದ್ರಿಂದ ಕಿರುಧಾನ್ಯ ಅನ್ಲಿಕ್ಕಿದ್ರು. ಆದರೆ ಇತ್ತೀಚಿನ ಸಲುವಾಗಿ ಈಗ 2-3 ವರ್ಷದಿಂದ ನಾವು ಸಿರಿಧಾನ್ಯ ಅಂತ ಇದ್ದೀವಿ. ಕಾರಣ ಅಂದರೆ ಸಿರಿ ಅಂದರೆ ಶ್ರೀಮಂತಿಕೆ. ಶ್ರೀಮಂತಿಕೆ ಅಂದ್ರೇನು, ಅದರಲ್ಲಿ ಪೋಷಕಾಂಶಗಳು ಅಷ್ಟೊಂದು ಭರಿತವಾಗಿರೋದ್ರಿಂದ ಅದಕ್ಕೆ ಸಿರಿಧಾನ್ಯ ಅಂತ ಹೇಳ್ತಾ ಇದ್ದೀವಿ. ಇನ್ನು ಈ ಸಿರಿಧಾನ್ಯಗಳಲ್ಲಿ ನಾವು 8 ಸಿರಿಧಾನ್ಯನ ನೋಡಬಹುದು. ಒಂದು ಅಂತಂದರೆ ಈಗ ನಮ್ಮ ಬಿಜಾಪುರದಲ್ಲೇ ಬೆಳೆಯುವಂಥ ಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇತ್ತಿತ್ತಲ ರಾಗಿನೂ ಕೂಡ ಬೆಳೀತಾ ಇದ್ದೀವಿ, ನವಣೆ, ಸಾವಿ, ನಂತರ ಬರಗು, ಹರ್ಕ, ಆಮೇಲೆ ಉದಲು, ಇವು ಎಲ್ಲ 8 ಸಿರಿಧಾನ್ಯಗಳಂತ ಕರಿತೀವಿ. ಆದರೆ ಈ ಸಿರಿಧಾನ್ಯಗಳನ್ನ ನಾವು ತಿಂದಾಗ ನಮ್ಮ ದೇಹದ ಮೇಲೆ ಹೆಂಗೆ ಪರಿಣಾಮ ಬೀರ್ತದೆ ಅನ್ನೋದ್ರಿಂದ 2 ಥರ ಒಂದು ಗುಂಪು ಮಾಡ್ತೀವಿ. ಒಂದಂದರೆ ಸಕಾರಾತ್ಮಕ ಸಿರಿಧಾನ್ಯ ಅಂದರೆ ಪಾಸಿಟಿವ್ ಮಿಲ್ಲೆಟ್ಸ್ ಅಂತ ಹೇಳ್ತೀವಿ. ಯಾಕೆ ಅದರಲ್ಲಿ ಬರುವಂಥವು ಅಂದರೆ ನವಣೆ, ಉದಲು, ಹರಕ, ಸಾವಿ ಮತ್ತು ಕೊರಲೆ. ಇನ್ನು